ನಿದ್ರೆ ಹೆದ್ದೋಳು ನಂಜಿಂಡ ಎಷ್ಟೊತ್ತ ಸುಖ ನಿದ್ರೆ ಭಕ್ತರ ಬಂದವರೇ ಭಕ್ತರಣಕ್ಕೆ ಭಕ್ತರ ಬಂದವರೇ ದರ್ಶನಕ್ಕೆ ನಂಜಿಂಡ ಹಾಗೆ ಬಂದೈತೆ ಹರಮಾನೆ ಆನೆ ಬಂದೈತೆ ಹರಮಾನೆ ಎದ್ದಾಳ ನಂಜಂಡ ಎಷ್ಟೊತ್ತ ಸುಖ ನಿದ್ರೆ ಎದ್ದಾಳ ನಂಜಂಡ ಎಷ್ಟೊತ್ತ ಸುಖ ನಿದ್ರೆ ಭಕ್ತರು ಬಂದವರೇ ದರ್ಶಿಣಿಗೆ ಭಕ್ತರು ಬಂದವರೇ ದರ್ಶಿಣಿಗೆ ನಂಜಂಡ ಆನೆ ನಂಜಂಡ ನೆನಗೋಳ ಸ್ವಾಮಿ ನಂಜಂಡ ನೆನಗೋಳ ತಿಂಗ ತಿಂಗಳಿಗೆ ಚಂದ ನಂಜನಗೋಡಿ ತಿಂಗ ತಿಂಗಳಿಗೆ ಚಂದ ನಂಜನಗೋಡಿ ಗಂಧ ತುಂಬೈತೆ ಹೊನೆಯಲ್ಲಿ ಗಂಧ ತುಂಬೈತೆ ಗೊಡೆಯಲ್ಲಿ ನಂಜುಂಡ ಅಪ್ಪ ನಂಜುಂಡ ನೆಲಗೋಳು ಸ್ವಾಮಿ ನಂಜುಂಡ ನೆಲಗೋಳು ತಿಂಗಳಿಗೋ ಚಂದ ನಂಜನಗೋಡಿ ತಿಂಗ ತಿಂಗಳಿಗೋ ಚಂದ ನಂಜನಗೋಡಿ ಗಂಧ ತುಂಬೈತೆ ಗುಡಿಯಲ್ಲಿ ಗಂಧ ತುಂಬೈತೆ ಗುಡಿಯಲ್ಲಿ ನಂಜಿಂಡ ಅಪ್ಪ ನಂಜಿಂಡ ನೆನಗೋಳು ಸ್ವಾಮಿ ನಂಜಿಂಡ ನೆನಗೋಳು ಎದ್ದೇಳು ನಂಜಿಂಡ ಎಷ್ಟೊತ್ತು ಸುಖ ನಿದ್ರೆ ಎದ್ದೇಳು ನಂಜಿಂಡ ಎಷ್ಟೊತ್ತು ಸುಖ ನಿದ್ರೆ ಭಕ್ತರ ಬಂದವರೇ ದರ್ಶನಕ್ಕೆ ಭಕ್ತರ ಬಂದವರೇ ದರ್ಶನಕ್ಕೆ ನಂಜುಂಡ ಹಾನೆ ಬಂದೈತೆ ಹರಮಾನೆ ಹಾನೆ ಬಂದೈತೆ ಹರಮಾನೆಗೆ ಎದ್ದಾಳ ನಂಜುಂಡ ಎಷ್ಟೊತ್ತೋ ಸುಖ ನಿದ್ರೆ ಎದ್ದಾಳ ನಂಜುಂಡ ಎಷ್ಟೊತ್ತೋ ಸುಖ ನಿದ್ರೆ ಭಕ್ತರ ಬಂದವರೇ ದರ್ಶಿಣಿಗೆ ಭಕ್ತರು ಬಂದವರೇ ದರ್ಶನಿಗೆ ನಂಜಿಂಡ ಆನೆ ಬಂದೈತೆ ಹರಮಾನಿಗೆ ಆನೆ ಬಂದೈತೆ ಹರಮಾನಿಗೆ ಎಲೆಗಾಡೆ ಎಲೆ ತೋಟ ಬಲಗಾಡೆ ಬಳೆ ತೋಟ ಎಲೆಗಾಡೆ ಎಲೆ ತೋಟ ಬಲಗಾಡೆ ಬಳೆ ತೋಟ ನಟ ನಡವ ಮಲತೇಗ ನಟ ನಡವ ಮಲತೇಗ ನಂಜುಂಡ ಅಪ್ಪ ನಂಜುಂಡ ನೆಲಗೋಳು ಸ್ವಾಮಿ ನಂಜುಂಡ ನೆಲಗೋಳು ಎಡಗಾಡೆ ಎಲೆ ತೋಟ ಬಲಗಾಡೆ ಬಳೆ ತೋಟ ಎಡಗಾಡೆ ಎಲೆ ತೋಟ ಬಲಗಾಡೆ ಬಳೆ ತೋಟ ನಟ ನಡಿವೆ ಮಲತೇರ ನಟ ನಡಿವೆ ಮಲತೇರೋ ನಂಜುಂಡ ಅಪ್ಪ ನಂಜುಂಡ ನೆಲಗೋಳು ಸ್ವಾಮಿ ನಂಜುಂಡ ನೆನಗೋಳು ನಂಜುಂಡನ ಗೊಡ ಮುಂದೆ ಮಳೆಯಲ್ಲ ಬೆಳೆಯಲ್ಲ ನಂಜುಂಡನ ಗೊಡ ಮುಂದೆ ಮಳೆಯಲ್ಲ ಬೆಳೆಯಲ್ಲ ಹೂವಾದವನ ಬೆಳೆದಾರೋ ಹೂವಾದವನವೇ ಬೆಳೆದಾರೋ ನಂಜುಂಡ ಅಪ್ಪ ನೆಲಗೋಡ ನೆಲಗೋಳು ಸ್ವಾಮಿ ನಂಜುಂಡ ನೆಲಗೋಳು ನಂಜಣ್ಣನ ಗೊಡೆ ಮುಂದೆ ಮಳೆಯೆಲ್ಲ ಬೆಳೆಯಿಲ್ಲ ನಂಜಣ್ಣನ ಗೊಡೆ ಮುಂದೆ ಮಳೆಯೆಲ್ಲ ಬೆಳೆಯಿಲ್ಲ ಹೂವ ದೊಣ್ಣವೇ ಬೆಳೆದಾರ ಹೂವ ದೊಣ್ಣವೇ ಬೆಳೆದಾರು ನಂಜಂಡ ಅಪ್ಪ ನಂಜಂಡ ನೆನಗೋಳು ಸ್ವಾಮಿ ನಂಜುಂಡ ನೆನಗೋಳು ನಂಜುಂಡನ ಗೊಡೆ ಮುಂದೆ ಬೆಲೆ ಪಾತ್ರೆ ಮರವುಟ್ಟೆ ನಂಜುಂಡನ ಗೊಡೆ ಮುಂದೆ ಬೆಲೆ ಪಾತ್ರೆ ಮರವುಟ್ಟೆ ಬೆಲೆ ಪಾತ್ರೆ ಮರೋ ಹದರಾದು ಬೆಲೆ ಪಾತ್ರೆ ಮರೇ ಹದರವು ನಂಜುಂಡ ಅಪ್ಪ ನೆಲಗೋಡ ನೆಲಗೋಳು ಸ್ವಾಮಿ ನಂಜುಂಡ ನೆಲಗೋಳು ನಂಜಂಡನ ಗೊಡೆ ಮುಂದೆ ಬಲಪಾತ್ರೆ ಮರಗೋಟೆ ನಂಜಂಡನ ಗೊಡೆ ಮುಂದೆ ಬಲಪಾತ್ರೆ ಮರಗೋಟೆ ಬೆಲಪಾತ್ರೆ ಹೂವ ಹರಿಳವ ಬೆಲಪಾತ್ರೆ ಹೂವ ಹರಿಳವ ನಂಜಂಡ ಅಪ್ಪ ನಂಜಂಡ ನೆನಗೋಳು ಸ್ವಾಮಿ ನಂಜುಂಡ ನೆನಗೋಳು ತಿಂಗಳಿಗೆ ಚಂದ ನಂಜನಗೂಡೆ, ತಿಂಗ ತಿಂಗಳಿಗೆ ಚಂದ ನಂಜನಗೂಡೆ, ಗಂಧ ತುಂಬೈತೆ ಗುಡಿಯಲ್ಲಿ, ಗಂಧ ತುಂಬೈತೆ ಗುಡಿಯಲ್ಲಿ, ನಂಜಂಡ ನಂಜಂಡ ನೆನಗೋಳು ಸ್ವಾಮಿ ನಂಜಂಡ ನೆನಗೋಳು, ತಿಂಗ ತಿಂಗಳಿಗೆ ಚಂದ ನಂಜನಗೂಡೆ, ತಿಂಗ ತಿಂಗಳಿಗೆ ಚಂದ ನಂಜನಗೂಡೆ, ಗಂಧ ತುಂಬೈತೆ ಗುಡಿಯಲ್ಲಿ, ಗಂಧ ತುಂಬೈತೆ ಗುಡಿಯಲ್ಲಿ, ನಂಜುಂಡ ಅಪ್ಪ ನೆಲಜೋಡ ನೆಲಗೋಳು ಸ್ವಾಮಿ ನಂಜುಂಡ ನೆಲಗೋಳು, ನಂಜೆ ನನಗೊಳೆ ಮುಂದೆ ಹಾಲಾದ ಮರ ಹೊಟ್ಟೆ, ನಂಜೆ ನನಗೊಳೆ ಮುಂದೆ ಹಾಲಾದ ಮರ ಹೊಟ್ಟೆ, ಹಾಲಾದ ಮರವೇ ಹರಿರಾವ, ಹಾಲಾದ ಮರವೇ ಹದಿರಾವ, ನಂಜಂಡ ಬೇವಿನ ಮರವೇ ಬೆದಿರಾವ, ದೇವಿನ ಮರವೇ ಬೆದಿರಾವ, ನಂಜಂಡನ ಗೊಡೆ ಮುಂದೆ ಹಾಲಾದ ಮರ ಹೊಟ್ಟೆ, ನಂಜಂಡನ ಗೊಡೆ ಮುಂದೆ ಹಾಲಾದ ಮರ ಹೊಟ್ಟೆ, ಬೇವಿನ ಮರ ಬೆದಿರಾವ, ಬೇವಿನ ಮರ ಬೆದಿರಾವ, ನಂಜಂಡ ಅಪ್ಪ ನಂಜಂಡ ನೆಲಗೋಳ ಸ್ವಾಮಿ ನಂಜಂಡ ನೆಲಗೋಳ, ದೇವಿನ ಮರವೇ ಬೆದಿರಾವ ನಂಜಂಡ, ದೇವಿನ ಮರವೇ ಬೆದಿರಾವ ನಂಜಂಡ, ದೇವಿನ ಮೂವ ಹರಿಗೆ, ದೇವಿನ ಮೂವ ಪೂಜೆಗೆ ನಂಜಂಡ ಅಪ್ಪ ನಂಜಂಡ ನೆನಗೋಳ ಸ್ವಾಮಿ ನಂಜಂಡ ನೆನಗೋಳ, ದೇವಿನ ಮರವೇ ದೇವಿನ ಮರವುನ ಬೆದಿರಾವ ನಂಜಂಡ, ದೇವಿನ ಮರವುನ ಬೆದಿರಾವ ನಂಜಂಡ, ದೇವಿನ ಹೂವ ಪೂಜೆಗೆ, ದೇವಿನ ಹೂವ ಪೂಜೆಗೆ ನಂಜಂಡ ಅಪ್ಪ ನೆಲಗೋಳ ನೆಲಗೋಳ ಸ್ವಾಮಿ ನಂಜಂಡ ನೆಲಗೋಳ, ನನಗೊಡೆ ಮುಂದೆ ಸೋಲು ತೆಂಗಿನ ಮಾರ, ನನಗೊಡೆ ಮುಂದೆ ಸೋಲು ತೆಂಗಿನ ಮಾರ, ರಂಬೆ ಕೊಂಬೆಲ್ಲ ಎಳೆಗಾಯೆ, ರಂಬೆ ಕೊಂಬೆಲ್ಲ ಎಳೆಗಾಯೆ, ನಂಜಂಡ ಅಪ್ಪ ನಂಜಂಡ ನೆನಗೋಳ ಸ್ವಾಮಿ ನಂಜಂಡ ನೆನಗೋಳ, ನಂಜಂಡನ ಗೊಡೆ ಮುಂದೆ ತೆಂಗಿನ ಮರ, ನಂಜಂಡನ ಗೊಡೆ ಮುಂದೆ ಸೋಲು ತೆಂಗಿನ ಮರ, ರೆಂಬೆ ಕೊಂಬೆಲ್ಲ ಎಳೆಗಾಯೆ, ರೆಂಬೆ ಕೊಂಬೆಲ್ಲ ಎಳೆಗಾಯೆ, ನಂಜಂಡ ಅಪ್ಪ ನಂಜಂಡ ನೆಲಗೋಳ ಸ್ವಾಮಿ ನಂಜಂಡ ನೆಲಗೋಳ, ರೆಂಬೆ ಕೊಂಬೆಲ್ಲ ಎಳೆಗಾಯೆ ಸುರಗಾಯೆ, ರೆಂಬೆ ಕೊಂಬೆಲ್ಲ ಎಳೆಗಾಯೆ ಸುರಗಾಯೆ, ಕಂದನ ಕೊಯ್ಯುವಾಗ ಕಸಿಗಾಯೆ, ಕಂದನ ಕೊಯ್ಯುವಾಗ ಕಸಿಗಾಯೆ, ನಂಜಂಡ ಅಪ್ಪ ನಂಜಂಡ ನೆನಗೋಳ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042853 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಕ್ಕ ತೆಂಗೇರೋ ಸಾಕ ಮೇರೆಗೆ ಹೋಗೆ, ಅಕ್ಕ ತೆಂಗೇರೋ ಸಾಕ ಮೇರೆಗೆ ಹೋಗೆ, ನೇರಂಜೆ ಮರವ ನೆರಳಲ್ಲೆ, ಏ ನೇರಂಜೆ ಮರವ ನೆರಳಲ್ಲೆ, ಅಕ್ಕ ತೆಂಗೇರೋ ಸೋಕು ನೀರಿಗೆ ಹೋಗಿ ನಿರಂಜೆ ಮರವ ನೆರಳಲ್ಲೇ, ನಿರಂಜೆ ಮರವ ನೆರಳಲ್ಲೇ, ನಿರಂಜೆ ಮರವ ನೆರಳಲ್ಲ ನಿಂತ ಗಂಡ, ನಿರಂಜೆ ಮರವ ನೆರಳಲ್ಲ ನಿಂತ ಗಂಡ, ಅಕ್ಕ ನೋಡ ನರಳಲ್ಲಿ ನಿಂತ ಗಂಡ, ನೇರಂಜಿ ಮರವ ನರಳ